ಈ ಬೇಸಿಗೆಗೆ ಯಾವ ರೀತಿಯಾದಂಥ ತಯಾರಿ ಇರಬೇಕಾಗತ್ತೆ ನಮ್ಮ ಪಶುಪಾಲಕರದ್ದು? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆಯಲ್ಲಿ ಜಾನುವಾರುಗಳಲ್ಲಿ ಮುಖ್ಯವಾಗಿ ಮೇವಿನ ಸಮಸ್ಯೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಣಹುಲ್ಲಿರ್ಬೋದು ಮತ್ತು ಹಸಿರು ಹುಲ್ಲಿರ್ಬೋದು. ಆದ್ದರಿಂದ ಅದು ಬೇಸಿಗೆ ಬಂದಾಗ ನಾವು ತಯಾರಿ ಮಾಡೋದಲ್ಲ, ಈಗ ಬೇಸಿಗೆಯ ಒಂದು 2-3 ತಿಂಗಳು ಮುನ್ನ, ಈಗ ಸೂಕ್ತ ಕಾಲ ಈಗ ತಯಾರಿ ಮಾಡಲಿಕ್ಕೆ ಬೇಸಿಗೆಗೆ ಈಗ ಮುಂಚಿತವಾಗಿ ಇದು ಸೂಕ್ತ ಕಾಲ. ಅಂದರೆ ಈಗ ನೋಡಿ, ಹಸಿರು ಹುಲ್ಲು ಸಿಗ್ತಾ ಇದೆ ಈಗ ಡಿಸೆಂಬರ್ನಲ್ಲಿ, ಮತ್ತು ಈಗ ಕಟಾವಿನ ಕಾಲ. ಹೌದು, ಆಗ ಭತ್ತದ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಜೋಳದ ಹುಲ್ಲು ಇರ್ಬೋದು, ಇದನ್ನು ಯಥೇಚ್ಛವಾಗಿ ರೈತರಲ್ಲಿ ಸಿಗ್ತಾ ಇದೆ ಈಗ. ಇದನ್ನು ಸಂಗ್ರಹಣೆ ಮಾಡಿ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಇದನ್ನು ಅದೊಂದು ಮುಖ್ಯವಾದ ಒಂದು ಅಂಶ. ಈಗ ಉದಾಹರಣೆಗೆ ಒಣಹುಲ್ಲು, ಈಗ ಕಟಾವು ಆದ ನಂತರ ಒಣಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ತೇವಾಂಶ 10% ಕಡಿಮೆ ಇರಬೇಕು. ಇಲ್ಲಾಂದ್ರೆ ಅದನ್ನ ಗೊಣಬೆ ಹಾಕಿದಾಗ ಅದು ಹಾಳಾಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ. ಇದು ಒಣಮೇವನ್ನು ತುಂಬ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಇನ್ನು ನೀರನ್ನು ಕೂಡ ಸಂರಕ್ಷಣೆ ಮಾಡ್ಕೋಬೇಕು. ನೀರಿನ ಬೇಸಿಗೆಯಲ್ಲಿ ನೀರಿನ ಸಂರಕ್ಷಣೆ ಕೂಡ ತುಂಬ ಮುಖ್ಯ. ಈಗ ಹುಲ್ಲನ್ನು ಬೆಳಿಬೇಕು, ಹಸಿರು ಹುಲ್ಲು ಬೆಳಿಬೇಕು ಅಂದರೆ ಆಯಕಟ್ಟಿನ ಜಾಗಗಳಲ್ಲಿ ನೀರಿನ ಸಂರಕ್ಷಣೆ ಕೂಡ ಬೇಕು. ಅಂದರೆ ತಗ್ಗಾದ ಜಾಗದಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು, ಹೌದು ಅದು ಮಾಡಬೇಕು, ಸಂಗ್ರಹಣೆ ಮಾಡಿಟ್ಕೋ. ಹೌದು ಹೌದು, ಅತಿ ಮುಖ್ಯ ಅಂಶ ಅದು. ಇವೆರಡು ಅಂಶಗಳಿಗೆ ನಮ್ಮ ರೈತ ಬಾಂಧವರು ಒತ್ತು ಕೊಡಬೇಕಾಗುತ್ತೆ. ಹೌದು, ಒಂದು ಮೇವಿನ ಸಂಗ್ರಹಣೆ, ಹೌದು, ಮತ್ತೊಂದು ನೀರಿನ ಸಂಗ್ರಹಣೆ, ಸಂಗ್ರಹಣೆ ಮತ್ತು ಸಂರಕ್ಷಣೆ ಎರಡು ಕೂಡ. ಹೌದು ಹೌದು, ಯಾಕೆಂದ್ರೆ ಅದು ಬೆಳೆ ಬೆಳೆಯೋದಕ್ಕೂ ಆದರೂ ಆಗ್ಬೋದು, ಮತ್ತೆ ಜಾನುವಾರುಗಳಿಗೆ ನೀರಿನ ಒಂದು ಅವಶ್ಯಕತೆ ಜಾಸ್ತಿ ಆಗುತ್ತೆ. ಕುಡಿಲಿಕ್ಕೆ ಬೇಸಿಗೆ ಕಾಲದಲ್ಲಿ, ಹೌದು, ಅವುಗಳಿಗೆ ಬಾಯಾರಿಕೆ ಹೆಚ್ಚಾಗೋದ್ರಿಂದ, ಹೌದು, ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಅವು ಬಯಸ್ತವೆ. ಹೌದು, ಕುಡಿಯೋದಕ್ಕೆ ಇಚ್ಛೆ ಪಡೋದ್ರಿಂದ ಅದನ್ನು ಕೂಡ ಪೂರೈಸಬೇಕಾಗತ್ತೆ. ಇನ್ನು ಈ ಹಸಿರು ಮೇವು ಮತ್ತು ಒಣಮೇವನ್ನ ನಾವು ಯಾವ ರೀತಿ ತಯಾರು ಮಾಡಿ ಇಟ್ಕೋಬೇಕಾಗತ್ತೆ ಬೇಸಿಗೆಗೆ? ಈಗ ಒಂದು ಒಣಮೇವಿನ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಅದನ್ನು ಅತಿ ಕಡಿಮೆ ತೇವಾಂಶದಲ್ಲಿ ಇಡೋದು ಒಳ್ಳೆಯದು, ಇಲ್ಲಾಂದ್ರೆ ಶಿಲೀಂಧ್ರ ಬಂದು ಹಾಳಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಬಂದ್ಬಿಡುತ್ತೆ. ಹೌದು, ಅದನ್ನ ಈಗ ಭತ್ತದಲ್ಲಿರ್ಬೋದು, ರಾಗಿ ಹುಲ್ಲಿರ್ಬೋದು, ಅದರ ತೇವಾಂಶವನ್ನು ಕಡಿಮೆ ಇಟ್ಬಿಟ್ಟು 10%ಗಿಂತ ಕಡಿಮೆ ಇರಬೇಕು. ಅದು ಹಾಳಾಗದ ಹಾಗೆ ಗೊಣಬೆ ರೂಪದಲ್ಲಿ ಇಟ್ಕೋಬಹುದು. ಪುಡಿ ಮಾಡಿ ಕೂಡ ಅದನ್ನ ಪೀಸ್ ಪೀಸ್ ಮಾಡಿ ಚಾಪ್ ಮಾಡಿ ಕೂಡ ನಾವು ಇಟ್ಕೋಬಹುದು, ತುಂಡು ಕೂಡ ಮಾಡಿ ಇಟ್ಕೋಬಹುದು. ಮತ್ತೆ ಈಗ ಹಸಿರು ಮೇವಿನ ಬಗ್ಗೆ ಬಂದಾಗ ಅದು ತುಂಬಾ ಮುಖ್ಯವಾದ ಅಂಶ. ಈಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಹಸಿರು ಮೇವನ್ನ ಯಥೇಚ್ಛವಾಗಿ ಬೆಳಿಬಹುದು. ಭೂಮಿಯಲ್ಲಿ ಒಂದು ನೀರಿನ ಅಂಶ ಇರ್ತದೆ, ತೇವಾಂಶದಿಂದ ಬೆಳ್ಕೋಬಹುದು. ಮತ್ತೆ ಕಟಾವಾದ ತಕ್ಷಣ ಕೂಡ ಕೆಲವು ಪ್ರದೇಶಗಳಲ್ಲಿ ತೇವಾಂಶ ಇರುತ್ತೆ, ಆ ತೇವಾಂಶನ ಬಳಸ್ಕೊಂಡು ಈ ಒಂದು ಜೋಳ ಇಂಥ ಒಂದು ಹಸಿರು ಮೇವುಗಳನ್ನ ಬೆಳಿಬಹುದು. ಮತ್ತೆ ದ್ವಿದಳ ಸಸ್ಯಗಳನ್ನು ಕೂಡ ಬೆಳಿಬಹುದು. ಹುರುಳಿ ಅಂತ, ಹೌದು, ಅದು ನಿಮ್ಮ ಮಾರ್ಚ್ ಒಳಗಡೆ ಯುಗಾದಿ ಅಂತ ಒಂದು ಸಂದರ್ಭದ ಒಳಗಡೆ ಒಂದು ಪೈರನ್ನ ಪಡ್ಕೋಬಹುದು ನೀವು. ಕಟಾವಿಗೆ ಬಂದ್ಬಿಡುತ್ತೆ. ಹೌದು ಹೌದು, ಯಾಕಂದ್ರೆ ಭೂಮಿಯಲ್ಲಿ ತೇವಾಂಶ ಇರುತ್ತೆ, ಅಷ್ಟೊಂದು ತೇವಾಂಶ ಸಾಕು, ಮತ್ತೆ ಅದಕ್ಕೆ ಬೇರೆ ನೀರು ಬೇಡ, ಆ ತೇವಾಂಶದಲ್ಲೇ ಒಂದು ಬೆಳೆಯನ್ನು ಬೆಳ್ಕೋಬಹುದು. ಏಕದಳ ಬೆಳೆಗಳಾಗಬಹುದು, ಹುಲ್ಲಿನ ಬೆಳೆಗಳು, ಹೌದು, ಮತ್ತೆ ದ್ವಿದಳ ಒಂದು ಮೇವಿನ ಬೆಳೆಗಳಾದ್ರೂ ಆಗ್ಬಹುದು. ಆಗ್ಬಹುದು, ಅದನ್ನ ಈ ರೀತಿ ಬೆಳೆದಾಗ ಅದ ಸಂರಕ್ಷಣೆ ಮಾಡ್ಕೋಬೇಕು. ಈಗ ಮೇ ಜೂನ್ ನಲ್ಲಿ ಖಂಡಿತವಾಗಿ ಮೇವಿನ ಅಭಾವ ಬಂದೇ ಬರ್ತದೆ, ಅದ್ರಲ್ಲಿ ಹಸಿರು ಮೇವಿನ ಅಭಾವ ಬಂದೇ ಬರ್ತದೆ. ಹೌದು, ಅದರಿಂದ ಹಸಿರು ಮೇವನ್ನ ಬೆಳೆದಾದ್ಮೇಲೆ ಅದನ್ನ ಎರಡು ರೀತಿಯಲ್ಲಿ ನೀವು ಸಂರಕ್ಷಣೆ ಮಾಡಬಹುದು. ಒಂದು, ನಾವು ಅದನ್ನ ಒಣಗಿಸಿ ಹೇ ಅಂತ ಹೇಳ್ತೀವಿ, ಅದನ್ನ ಒಣಹುಲ್ಲಾಗಿ ಇಟ್ಕೊಂಡು ಒಂದು ಕ್ರಮ. ಆಮೇಲೆ ಒಂದು ಮುಖ್ಯವಾಗಿ ಸೈಲೇಜ್, ರಸಮೇವು ಅಂತ ಹೇಳ್ತೀವಿ, ಅದನ್ನ ನೀವು ಡ್ರಮ್ಗಳಲ್ಲಿ ಮಾಡಬಹುದು, ಇತ್ತೀಚೆಗೆ ಬ್ಯಾಗ್ ಗಳಲ್ಲಿ ಕೂಡ ಮಾಡಬಹುದು, ದೊಡ್ಡ ಪ್ರಮಾಣದಲ್ಲಿ ಆದರೆ ನೀವು ದೊಡ್ಡ ಪಿಟ್ಗಳಲ್ಲಿ ಕೂಡ ಗುಂಡಿಗಳಲ್ಲಿ ಮಾಡಬಹುದು. ಇದನ್ನ ರಸಮಯವಾಗಿ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ನೀವು ಬೇಸಿಗೆಯಲ್ಲಿ 3-4 ತಿಂಗಳ ತನಕ ನೀವು ಮೇವಿನ ಒಂದು ಕೊರತೆಯನ್ನ ನೀಗಬಹುದು. ಮುಖ್ಯವಾಗಿ ಒಣಹುಲ್ಲನ್ನ ಸರಿಯಾದಂತಹ ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಿ ಇಟ್ಕೋಬೇಕಾಗುತ್ತೆ. ಹೌದು, ಹಸಿರು ಮೇವನ್ನ ರಸಮೇವನ್ನಾಗಿ ಪರಿವರ್ತನೆ ಮಾಡಿ ನಾವು ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ಅಂದರೆ ರಸಮೇವನ್ನ ಮಾಡ್ಕೊಳ್ಳುವಂತ ಒಂದು ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ರಸಮೇವು ಹೆಚ್ಚಾಗಿ ನಮ್ಮ ರೈತರು ಕೆಲವು ಕಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಮುಖ್ಯ ಕ್ರಮಗಳಂದ್ರೆ, ಈಗ ಎಲ್ಲ ಹಸಿರು ಮೇವನ್ನ ರಸಮೇವು ಮಾಡೋಕ್ಕಾಗಲ್ಲ. ಈಗ ಮುಖ್ಯವಾಗಿ ರಸಮೇವು ಹಾಕೋದು ನಮ್ಮ ಮುಸುಕಿನ ಜೋಳ, ಮೇಜ್ ಗ್ರೀನ್ ಫಾರ್ಡರ್ ಅಂತ ಹೇಳ್ತೀವಲ್ಲ, ಅದು ಆಗುತ್ತೆ. ಮತ್ತೆ ಜೋಳದ ಇನ್ನೂ ವಿವಿಧ ತಳಿಗಳು, ನಿಮ್ಮ ಸಿಒಎಫ್ಎಸ್ ಅಂತ ಒಂದು ಫೋಟೋ ಸೊರ್ಗಮ್ ಅಂತ ಬರುತ್ತೆ, ಗಿನಿ ಗ್ರಾಸ್, ಗಿನಿಯಲ್ಲೂ ಕೂಡ ಮಾಡಬಹುದು, ರೋಡ್ಸ್ ಹುಲ್ಲು ಕೂಡ ಮಾಡಬಹುದು. ಆದರೆ ಕೆಲವು ನಮ್ಮ ಸ್ಥಳೀಯ ಹುಲ್ಲುಗಳನ್ನ ಬಳಸ್ಕೊಳ್ಳೋದು ಕಷ್ಟ, ಸ್ವಲ್ಪ ಕಷ್ಟ ಆಗುತ್ತೆ. ಮುಖ್ಯವಾಗಿ ಯಾವುದೇ ಒಂದು ಬೆಳೆ ಆದರೆ ಅದರಲ್ಲಿ ಸಕ್ಕರೆ ಅಂಶ ಇರಬೇಕು, ಸಾಲಿಬಲ್ ಶುಗರ್ಸ್ ಅಂತ ಹೇಳ್ತೀವಿ. ಅದು ಸಕ್ಕರೆ ಅಂಶ ಇದ್ದಾಗ ಅದು ಸೈಲೇಜ್ಗೆ ಸೂಕ್ತ. ಅದು ಅಂದ್ರೆ ಮುಸ್ಕಿನ ಜೋಳ ಮತ್ತು ಜೋಳದಲ್ಲಿ ಸಕ್ಕರೆ ಅಂಶ ಹೆಚ್ಚು, ಹೌದು, ಹಸಿರು ಹುಲ್ಲಲ್ಲಿ ಕಾಂಡದಲ್ಲಿ ಇರೋದ್ರಿಂದ ಅದು ಸೂಕ್ತ ಬೆಳೆ ರಸಮೇವು ಮಾಡಲಿಕ್ಕೆ. ಅದು 65-70 ದಿನ ಒಂದು ಬೆಳೆ ಆಗಿರಬೇಕು. ಅದು ಏನು ತೆನೆ ಬರುತ್ತಲ್ಲ, ಹಾಲುಣ್ಣ ಒಂದು ಹಂತದಲ್ಲಿ ಅದನ್ನ ಕಟಾವ್ ಮಾಡಿಬಿಟ್ಟು ಅದನ್ನ ನೀರಿನಂಶ ಜಾಸ್ತಿ ಇದ್ರೆ ಸೂಕ್ತ ಅಂದ್ರೆ 60-65% ನೀರ್ ಇರಬೇಕು, ತೇವಾಂಶ ಜಾಸ್ತಿ ಇದ್ರೆ ಅರ್ಧ ದಿನ ಅದನ್ನ ಬಿಸಿಲಲ್ಲಿ ಒಣಗಿಸಬೇಕು, ಮುಖ ಬಾಡಿಸೋದು ಅಂತ. ಹೌದು ಹೌದು, ಇಂಗ್ಲಿಷ್ ಅಲ್ಲಿ ಅದನ್ನ ವಿಲ್ಟಿಂಗ್ ಅಂತ ಹೇಳ್ತೀವಿ, ಬಾಡಿಸೋದು. ಆಮೇಲೆ ಅದನ್ನ ಚಾಪ್ ಮಾಡಿ ತುಂಡು ಮಾಡಿ 1-2 ಇಂಚಿನಷ್ಟು ತುಂಡು ಮಾಡಿ ಅದನ್ನ ಕಾಂಪ್ಯಾಕ್ಟ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಅಬ್ಬತ್ತಿ ದಮ್ಮಸ್ ಮಾಡಬೇಕು. ಹೌದು, ಅದ್ರಲ್ಲಿ ಇರ್ತಕ್ಕಂಥ ಗಾಳಿನ ತೆಗಿಬೇಕು, ಅಲ್ಲಿ ಆಕ್ಸಿಜನ್ ಏನು ಆಮ್ಲಜನಕ ಏನಿರುತ್ತೆ ಅದೆಲ್ಲ ತೆಗೆದು ಬಿಡಬೇಕು. ತೆಗೆದು ಅದನ್ನ ಡ್ರಮ್ಗಳಲ್ಲಿ ಕೂಡ ಇಡ್ಬೋದು, ಅಥವಾ ಬ್ಯಾಗ್ಗಳಲ್ಲಿ ಇಡ್ಬೋದು, ನಮ್ಮ ಯೂರಿಯಾ ಬ್ಯಾಗ್ಗಳಲ್ಲಿ ಚೀಲಗಳಲ್ಲಿ ಇಡ್ಬೋದು, ಮತ್ತೆ ದೊಡ್ಡ ಪ್ರಮಾಣದಲ್ಲಾದ್ರೆ ಪಿಟ್ಗಳು, ಗುಂಡಿಗಳಲ್ಲಿ ಕೂಡ 2-3 ಟನ್ಗಟ್ಟಲೆ ಸೈಲೋಸ್ ಅಂತಾನೆ ಕರೀತಾರೆ. ಹೌದು, ಸೈಲೋ ಪಿಟ್ಗಳು ಅಂತ ಹೇಳ್ತೀವಿ, ಅದ್ರಲ್ಲಿ ಇಡ್ಬೋದು. ಮುಖ್ಯವಾಗಿ ಅಲ್ಲಿ ಏನು ನಾವು ಅಬ್ಬತ್ತೋದು ಅಂತ ಹೇಳಿದ್ನಲ್ಲ, ಕಾಂಪ್ಯಾಕ್ಟ್ನೆಸ್ ಒತ್ತಬೇಕು. ಹೌದು, ಅದು ತುಂಬಾ ಚೆನ್ನಾಗಿರ್ಬೇಕು. ಅಲ್ಲಿ ಇರ್ತಕ್ಕಂಥ ಆಮ್ಲಜನಕ ಆಕ್ಸಿಜನ್ ಅನ್ನು ತೆಗಿಬೇಕು, ಆಮೇಲೆ ಮೇಲೆ ಕವರ್ ಮಾಡಿಬಿಟ್ಟು ಅದನ್ನ ಮುಚ್ಚಿಡಬೇಕು, ಮತ್ತೆ ಹೊರಗಿನ ಗಾಳಿ ಬರಬಾರ್ದು, ಯಾವುದೇ ಒಂದು ನೀರಿನಂಶ ಹೊರಗಡೆ ಬರಬಾರ್ದು, ಮತ್ತು ತಂಪು ಪ್ರದೇಶ ಆದ್ರೆ ಒಳ್ಳೇದು, ಒಂದು ರೀತಿ ಶೇಡ್ ಇರಬೇಕು, ನೆರಳಿನ ಪ್ರದೇಶ ಆದ್ರೆ ಒಳ್ಳೇದು. ಒಂದು 25-30 ದಿನಗಳ ಆದ ನಂತರ ಸೈಲೇಜ್ ರೆಡಿ ಆಗಿರುತ್ತೆ, ರಸಮಯ ರೆಡಿ ಆಗುತ್ತೆ. ಅದನ್ನ ನಾವು ಎಷ್ಟು ಬೇಕೋ ಅಷ್ಟನ್ನ ತಗೊಂಡ್ಬಿಟ್ಟು ಬಳಕೆ ಮಾಡಬಹುದು ರಸಮಯವನ್ನು. ಅಂದ್ರೆ ಈ ಗುಂಡಿಗಳನ್ನ ತಕ್ಕೋಬೇಕಾದ್ರೆ ನಾವು ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲೇ ಮಾಡ್ಕೋಬೇಕು. ಹೌದು, ಮಾಡಬೇಕು. ಮತ್ತೆ ಬೇರೆ ಹೊರಗಿನ ತೇವಾಂಶ ಬರಬಾರ್ದು, ಅದು ಕೆಳಗಿನಿಂದ ಆಗಲಿ ಅಥವಾ ಮೇಲಿಂದ ಆಗಲಿ ನೀರು ಹೋಗಬಾರ್ದು, ಇಲ್ಲರೆ ಹಾಳಾಗ್ಬಿಡುತ್ತೆ. ಈ ಎಲ್ಲ ಅಂಶಗಳನ್ನ ಪಾಲನೆ ಮಾಡಬೇಕು, ಇಟ್ಕೋಬೇಕಾಗುತ್ತೆ. ಅಂದ್ರೆ ಈಗ ನಾವು ರಸಮಯವನ್ನ ಎಷ್ಟು ದಿನಕ್ಕೆ ಪಡ್ಕೋಬಹುದು ಅಂತೀರಿ ಈ ರೀತಿ ಮಾಡಿದಾದ್ಮೇಲೆ? ಅದು ಬೆಳೆಯ ಮೇಲೆ ಒಂದು ಅವಲಂಬನೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಈಗ ಜೋಳದ ಹುಲ್ಲು ಅಂತ ಹೇಳಿದೆ, ಅದರಲ್ಲಿ 25-30 ದಿನ ಅದಾದ್ಮೇಲೆ ರಸಮಯವು ರೆಡಿ ಆಗಿರುತ್ತೆ. ಮುಸ್ಕಿನ ಜೋಳದಲ್ಲಿ ಕೂಡ 30 ದಿನ ಸಾಕು, 25-30 ದಿನ. ನೀವು ಎಷ್ಟು ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡಿರ್ತೀರೋ, ಅದನ್ನ ಗಾಳಿ ತೆಗೆದಿರ್ತೀರೋ, ಅಷ್ಟು ಒಳ್ಳೆಯ ಒಂದು ಸೈಲೇಜ್ ಆಗುತ್ತೆ, ಗುಣಮಟ್ಟ. ಈಗ ಒಂದು ಮಾತು ಹೇಳಬೇಕು ಅಂದ್ರೆ ಒಳ್ಳೆಯ ಸೈಲೇಜ್ ಅನ್ನ ನೀವು 10 ವರ್ಷ ಕೂಡ ಇರ್ಬೋದು, ಇಡಬಹುದು, ಚೆನ್ನಾಗಿ ಆಗಿರ್ಬೇಕು ಅದು ಸೈಲೇಜ್. ಈಗ ಒಳ್ಳೆ ರಸಮಯವು ಅಂದ್ರೆ ಏನು ಲಕ್ಷಣಗಳು ಇರ್ತವೆ? ಲಕ್ಷಣಗಳಂದ್ರೆ ಅದು ಒಂದು, ಈಗ ರಸಮಯ ಮಾಡೋಕ್ಕಿಂತ ಮುಂಚೆ ಹುಲ್ಲಿನ ಬಣ್ಣ ಹಸಿರಿರುತ್ತೆ. ಇದು ರಸಮಯ ಆದಾಗ ಒಳ್ಳೆ ಹಸಿರು ಮೇವು ಅಂದ್ರೆ ಅದು ಗೋಧಿ ಬಣ್ಣ, ಒಂದು ಹಸಿರು ಹಳದಿ ಬಣ್ಣ ಇರಬೇಕು, ಗೋಧಿ ಕಲರ್ ಅಂತ ಹೇಳ್ತೀವಿ ಅದೇ ಆಗಿರ್ಬೇಕು. ಮತ್ತೆ ಅದು ನೋಡಿದ್ರೆ ಒಂದು ಆರೋಮಾ, ಒಳ್ಳೆ ಒಂದು ಸುವಾಸನೆ ಬರ್ತಾ ಇರಬೇಕು. ಅದೇ ಮತ್ತೆ ಇನ್ನೊಂದು, ಅದರ pH ಅಂತ ಏನಿರುತ್ತೆ, ರಸಸಾರ, ಅದು 4-4.2 ಇರಬೇಕು, ಆಮ್ಲೀಯತೆ ಇರಬೇಕು, ಅವಾಗ ಮಾತ್ರ ಅದು ಒಳ್ಳೆ ರಸ ಮೇವು ಅಂತ ಹೇಳ್ಬೋದು. ಈಗ ತಾವ್ ಹೇಳಿದ್ರಿ 1 ತಿಂಗಳಷ್ಟೊತ್ತಿಗೆ ಇದು ತಯಾರಾಗುತ್ತೆ. ಹೌದಾ, ಅದನ್ನ ಹೇಗೆ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ? ಈ ಬಳಕೆಯನ್ನ ಒಂದು, ಈಗ ಡ್ರಮ್ನಲ್ಲಿ ಮಾಡಿದ್ರಿ ಅಂತಂದ್ರೆ ಅದನ್ನ ತೆಗೆದ ತಕ್ಷಣ, ಇವತ್ತು 10 ಕೆಜಿ ಬೇಕು, 100 ಕೆಜಿ ಡ್ರಮ್ನಲ್ಲಿ ನೀವು ರಸಮಯ ಮಾಡಿದ್ರೆ 10 ಕೆಜಿ ತಗೊಂಡ್ರಿ, ಒಂದ್ 2 ಹಸುಗಳಿಗೆ, ಅದು ತಕ್ಷಣ ಮುಚ್ಚಿಬಿಡಬೇಕು. ಅದನ್ನ ಮತ್ತೆ ಗಾಳಿ ಆಡಿದ್ರೆ ಮತ್ತೆ ಶಿಲೀಂಧ್ರ ಬರತಕ್ಕಂತ ಒಂದು ಸಾಧ್ಯತೆ ಜಾಸ್ತಿ. ಅದರಿಂದ ತಕ್ಷಣ ಮುಚ್ಚಿಬಿಡ್ಬೇಕು, ಎಷ್ಟು ಬೇಗ ಮುಚ್ಚಿದ್ರೆ ಅಷ್ಟು ಒಳ್ಳೇದು. ಅವಾಗ ಅದನ್ನ ತೆಗೆದುಬಿಟ್ಟು ಈಗ ಒಂದು 10-15 ಕೆಜಿ ಒಂದು ವಯಸ್ಕ ಹಸುಗೆ ಕೊಡ್ಬೋದು, ಹಸುಗೆ ಜಾನುವಾರುಗಳಿಗೆ ಕೊಡ್ಬೋದು. ಅದೇ ತುಂಬಾ ಎಳೆ ಕರುಗಳಿಗೆ ಕೊಡಬಾರ್ದು, ಹೊಟ್ಟೆ ಅಲ್ಲಿ ವೃದ್ಧಿ ಆಗಿರಲ್ಲ. 4 ತಿಂಗಳು ಮೇಲ್ಗಡೆ ಕೊಡ್ಬೋದು. ಮತ್ತೆ ರಸಮಯವನ್ನ ಬಳಸಬೇಕಾದ್ರೆ ಕೆಲವು ಕ್ರಮಗಳಿದೆ, ಯಾಕಂದ್ರೆ ರಸಮಯವನ್ನ ಈಗ ರಸಸಾರ ಅಂತ ಹೇಳಿದ್ರೆ pH ಕಡಿಮೆ ಇರೋದ್ರಿಂದ ಅದು ಒಂದು ಕೊಡಬೇಕಾದ್ರೆ ಕೇವಲ ಇದನ್ನ ಮಾತ್ರ ಕೊಡಬಾರ್ದು. ಅದನ್ನೇ ಕೊಡಬಾರ್ದು, ಯಾಕಂದ್ರೆ ಹುಳಿ ಇರೋದ್ರಿಂದ ಅದು ಕ್ರಮೇಣ 1-2 ವಾರ ತಿಂದ ಆದ್ಮೇಲೆ ಹೊಟ್ಟೆಯಲ್ಲಿ ಉಬ್ಬರ ಬರ್ತಕ್ಕಂತ ಸಾಧ್ಯತೆ ಜಾಸ್ತಿ. ಆದ್ರಿಂದ ಸ್ವಲ್ಪ ಒಣಮೇವು, ಸ್ವಲ್ಪ ಆಹಾರ ಹಿಂಡಿ ಇರುತ್ತೆ ನಿಮ್ಮ ಹತ್ರ, ಪಶುಹಾರ ಜೊತೆಗೆ ಅದನ್ನ ನಾವು ಸಂಪೂರ್ಣ ಆಹಾರ ಮಿಶ್ರಣ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮಿಶ್ರ ಮಾಡಿ ಕೊಟ್ಟರೆ ಒಳ್ಳೇದು, ಅದು ರುಚಿಯಾಗಿ ಕೂಡ ಪ್ರಾಣಿ ತಿನ್ನುತ್ತೆ. ಅದರಿಂದ ಅದನ್ನ ಕೇವಲ ರಸಮಯವನ್ನ ಕೊಡಬಾರ್ದು, ಬೇರೆ ಹುಲ್ಲಿನ ಜೊತೆಗೆ ಸಂಯೋಜನೆಯಲ್ಲಿ ಬಳಸ್ಕೋಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇನ್ನ ಮುಖ್ಯವಾಗಿ ಈ ಒಣಮೇವಿನ ನಿರ್ವಹಣೆಯನ್ನು ನಾವು ಹೇಗೆ ಮಾಡ್ಕೋಬೇಕಾಗುತ್ತೆ ಬೇಸಿಗೆಗಾಗಿ? ಈಗ ಹಸಿರು ಮೇವಿನ ಬಗ್ಗೆ ಹೇಳಿದೆ, ಒಣಮೇವು ಕೂಡ ತುಂಬಾ ಮುಖ್ಯ, ಅಂದ್ರೆ ನಾರಿನಂಶ ಬೇಕಾಗುತ್ತೆ. ಮತ್ತೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಸರಾಗುವಾಗ ಆಗ್ಬೇಕು ಅಂದ್ರೆ ಒಣಮೇವು ಕೂಡ ಮುಖ್ಯ, ಅದರಲ್ಲಿ ಅತ್ಯವಶ್ಯಕ. ಅದರಲ್ಲಿ ರಾಗಿ ಹುಲ್ಲು ಇರ್ಬೋದು, ಅದನ್ನ ಯಾವಾಗಲೂ ತುಂಡು ಮಾಡಿ ಕೊಡ್ಬೇಕು. ಹೆಚ್ಚಿನ ರೈತನ ಹಾಗೆ ಕೊಟ್ಬಿಡ್ತೀವಿ, ಅದ್ರಲ್ಲಿ ನಷ್ಟ ಆಗೋದು ಜಾಸ್ತಿ. ಈ ದೊಡ್ಡ ದೊಡ್ಡ ಕಾಂಡಗಳು ಅದು ಬಿಟ್ಬಿಡುತ್ತೆ, ಉಳಿಸ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತುಂಡು ಮಾಡಿ ಕೊಟ್ರೆ ಅದು ಚೆನ್ನಾಗಿ ಬಳಕೆ ಕೂಡ ಆಗುತ್ತೆ ದೇಹದಲ್ಲಿ. ಅದರಿಂದ ಬಳಕೆ ಮಾಡಬೇಕಾದ್ರೆ ಅದನ್ನ ತುಂಡು ಮಾಡಬೇಕು ಒಂದು. ಮತ್ತು ಈಗ ಕೆಲವು ಕಡೆ ರಾಗಿ ಹುಲ್ಲಿರ್ಬೋದು, ಭತ್ತದಲ್ಲಿರ್ಬೋದು, ಮತ್ತೆ ಸ್ಥಳೀಯವಾಗಿ ಕೂಡ ಕೆಲವು ಒಣ ಮೇವಿನ ಮೂಲಗಳಿದೆ, ಅದನ್ನ ಬಳಸ್ಕೋಬೇಕು. ಕೆಲವು ಕಾಡು ಹುಲ್ಲುಗಳು ಬೆಳೀತಾ ಇರ್ತವೆ. ಹೌದು, ನಮ್ಮ ಬದುಗಳ ಮೇಲೆ. ಹೌದು, ಅಂತ ಸಂದರ್ಭದಲ್ಲಿ ನಾವು ಅವನ್ನ ಸರಿಯಾಗಿ ಕತ್ತರಿಸಿಕೊಂಡು, ಹೌದು, ನಮ್ಮ ಏನು ಮೇವಿನ ಕೊರತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಬಳಸ್ಕೋಬಹುದು. ಈಗ ಉದಾಹರಣೆಗೆ ಈಗ ಕೆಲವು ಕಡೆ ಈಗ ಮೆಕ್ಕೆಜೋಳ ಅದರ ಒಂದು ಒಣಹುಲ್ಲನ್ನ ಅಲ್ಲೇ ಬಿಟ್ಬಿಡ್ತಾರೆ ತೆನೆಯನ್ನ ತೆಗೆದ್ಮೇಲೆ, ಅದನ್ನು ಕೂಡ ಬಳಸ್ಬೋದು. ಅದು ಭತ್ತದಲ್ಲಿಗಿಂತ ಉತ್ತಮ ಹುಲ್ಲದು, ಅದನ್ನು ಬಳಸ್ಬೋದು. ಮತ್ತೆ ಈ ಮೆಕ್ಕೆಜೋಳದಲ್ಲಿ ಆ ಧಾನ್ಯವನ್ನು ತೆಗೆದ್ಮೇಲೆ ಆ ದಿಂಡು ಬರುತ್ತಲ್ಲ, ಹೌದು, ಅದನ್ನ ಹೆಚ್ಚಾಗಿ ಸುಟ್ಟು ಬಿಡ್ತಾರೆ ರೈತರು. ಅದನ್ನು ಕೂಡ ನಾವು ಅದೇನಂದ್ರೆ ಅದು ಪೀಸ್ ಪೀಸ್ ಮಾಡ್ಬೇಕಾಗತ್ತೆ. ಅದನ್ನ ತುಂಡು ತುಂಡು ಯಂತ್ರಗಳಲ್ಲಿ, ಈಗ ಶ್ರೆಡರ್ ಅಂತ ಮಿಷಿನ್ಗಳು ಬರ್ತಾ ಇದೆ, ಯಂತ್ರಗಳು ಬರ್ತಾ ಇದೆ, ಅದನ್ನ ಪುಡಿ ಮಾಡಿ ಅದನ್ನ ಬಳಸ್ಬೋದು. ಒಣ ಮೇವಾಗಿ ಅದನ್ನ ಬಳಸ್ಬೋದು. ಅಂದ್ರೆ ಅದನ್ನ ನೆನೆ ಹಾಕ್ಬೇಕಾಗತ್ತೆ, ನೆನೆ ಹಾಕಿದ್ರೆ ಉತ್ತಮ, ನೆನೆ ಹಾಕಿದ್ರೆ ಅದು ತಿನ್ಲಿಕ್ಕೆ ಅನುಕೂಲ ಆಗುತ್ತೆ. ನೆನೆ ಹಾಕಿ ಬೇರೆ ನಿಮ್ಮ ಬೂಸಾ ಹಿಂಡಿ ಜೊತೆಗೆ ಮಿಶ್ರ ಮಾಡಿ ಕೊಟ್ರೆ ಒಳ್ಳೇದು. ಸಾಧಾರಣವಾಗಿ ಒಂದು ಉಳಿಕೆ ತೆನೆಯನ್ನ ಉರುವಲಾಗಿ ಬಳಸೋದು ಜಾಸ್ತಿ, ಹೌದು ಹೌದು, ಈ ನೀರು ಕಾಯಿಸೋದು ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾರೆ. ಆದ್ರೆ ಮೇವಾಗಿ ಬಳಸ್ಕೊಂಡಾಗ ಮೌಲ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಸದ್ಬಳಕೆ ಮಾಡಬಹುದು. ಮೇವು ಇವತ್ತು ಸಾಕಷ್ಟು ಬೆಲೆ ಬಾಳುವಂತ ವಸ್ತುನೇ ಆಗಿದೆ. ಹೌದು, ನಮ್ಮ ಪಶುಪಾಲನೆ ಜಾಸ್ತಿ ಆದಂಗೆ, ಹೈನುಗಾರಿಕೆ ಜಾಸ್ತಿ ಆದಂಗೆ, ಅಂದ್ರೆ ನಾವು ಯಾವುದನ್ನು ಕೂಡ ಇಲ್ಲಿ ವ್ಯಯ ಮಾಡಂಗಿಲ್ಲ. ಹೌದು, ಇದೇನು ತ್ಯಾಜ್ಯ ವಸ್ತು ಅಂತ ಬಿಸಾಕಂಗಿಲ್ಲ. ಹೌದು, ಅದರಲ್ಲೂ ಕೂಡ ಒಂದು ಪೌಷ್ಟಿಕಾಂಶ ಇರುತ್ತೆ. ಸ್ಥಳೀಯ ಪದಾರ್ಥಗಳನ್ನು ಏನಾದರೂ ಬಳಸ್ಕೋಬಹುದು. ಸ್ಥಳೀಯ ಅಂದ್ರೆ ಮುಖ್ಯವಾಗಿ ಈಗ ನೋಡಿ, ಕೆಲವು ಕಡೆ ಕರಾವಳಿ ಪ್ರದೇಶ ಇರ್ಬೋದು, ಮಲೆನಾಡು ಇರ್ಬೋದು, ಈ ಅಡಿಕೆಯನ್ನ ಬೆಳಿತೀವಿ. ಅದು ಈಗ ನಮ್ಮ ತುಮಕೂರು ತಿಪಟೂರು ಅಂತ ಪ್ರದೇಶಗಳು ಕೂಡ ಅಡಿಕೆ ಬೆಳೀತಾರೆ. ದಾವಣಗೆರೆ ಅಲ್ಲಿ ಭತ್ತದ ಹುಲ್ಲಿನ ಒಂದು ಕೊರತೆ ಇದ್ರೆ, ಮತ್ತೆ ಇನ್ನೊಂದು ಭತ್ತದ ಹುಲ್ಲಿಗಿಂತ ಉತ್ತಮ ಪೌಷ್ಟಿಕಾಂಶ ಇದು ಅಡಿಕೆ ಹಾಳೆ. ಅದು ನೋಡ್ಲಿಕ್ಕೆ ದಪ್ಪ ದಪ್ಪ ಕಂಡ್ರು ಕೂಡ ಅದನ್ನ ನಾವು ತುಂಡು ಮಾಡಿ ಕೊಟ್ಟಾಗ, ತುಂಡು ಮಾಡಿ ನೆನೆ ಹಾಕಿ ಕೊಡ್ಬೇಕು, ನೆನೆ ಹಾಕಿ ಕೊಟ್ರೆ ಅದು ಭತ್ತದಲ್ಲಿಗಿಂತ ಉತ್ತಮ ನಾರಿನಂಶ ಇದೆ. ಅದರಲ್ಲಿ ನಾರಿನಂಶ ಮತ್ತು ಬಳಕೆ ಆಗ್ತಕ್ಕಂಥ ನಾರಿನಂಶ ಇದೆ ಅದರಲ್ಲಿ. ಏನು ಸಿಲಿಕಾ ಒಂದು ಕಂಟೆಂಟ್ ಕಡಿಮೆ ಇದೆ, ನಮ್ಮ ಆಕ್ಸಿಲೇಟ್ ಕಂಟೆಂಟ್ ಕಡಿಮೆ ಇದೆ, ಅದರಿಂದ ಮತ್ತೆ ಲಿಗ್ನಿನ್ ಅಂತ ಒಂದು ಅಂಶ ಹೇಳ್ತೀವಿ, ಅದು ಭತ್ತದಲ್ಲಿಗಿಂತ ಕಡಿಮೆ ಇರೋದ್ರಿಂದ ಇದೇ ಬಳಕೆ ಚೆನ್ನಾಗುತ್ತೆ ದೇಹದಲ್ಲಿ. ಅದರಿಂದ ಜೀರ್ಣ ಚೆನ್ನಾಗಾಗುತ್ತೆ, ಚೆನ್ನಾಗಾಗುತ್ತೆ. ಉತ್ತಮ ಒಣ ಆಹಾರ ಇದು. ಅದನ್ನ ಅಂದ್ರೆ ಅದನ್ನ ಪುಡಿ ಮಾಡಿ ಕೊಡಬೇಕು, ಒಂದು 1 ಇಂಚು 2 ಇಂಚು ಸೈಜ್ ನಲ್ಲಿ ಗಾತ್ರದಲ್ಲಿ ಕತ್ತರಿಸಿ ಕೊಡಬೇಕು. ಯಂತ್ರಗಳು ಕೂಡ ಇದಾವೆ, ಯಂತ್ರಗಳು, ಶ್ರೆಡಿಂಗ್ ಮಿಷಿನ್ಸ್ ಇದೆ. ಈಗ ಇದು ಕೂಡ ಪ್ರಚಲಿತ ಆಗಿದೆ. ಈಗ ದಕ್ಷಿಣ ಕನ್ನಡದಲ್ಲಿ ಇಲ್ಲೆಲ್ಲಿ ಭತ್ತದಲ್ಲಿನ ಕೊರತೆ ಇತ್ತು, ನಮ್ಮ ಸಂಸ್ಥೆಯ ಒಂದು ಪ್ರಯತ್ನದಿಂದ ಈಗ ಒಂದು ಬಹಳ ಯಶಸ್ವಿಯಾಗಿದೆ. ಯಂತ್ರಗಳು ಕೂಡ ಸಿಗ್ತಾ ಇದೆ, ಶ್ರೆಡಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಯಂತ್ರಗಳನ್ನ ಬಳಕೆ ಮಾಡಿ ಅದನ್ನ ಪುಡಿ ಮಾಡಬಹುದು ಮತ್ತು ಒಣಮೇವಾಗಿ ಬಳಸಬಹುದು. ಕೆಲವು ಸಂದರ್ಭದಲ್ಲಿ ಈ ತರಕಾರಿಗಳು ಮತ್ತು ಹಣ್ಣುಗಳನ್ನ ಸಾಕಷ್ಟು ಹೆಚ್ಚಾಗಿ ಬೆಳೆದಿರ್ತಾರೆ, ಉಳಿಕೆಗಳು ಕೂಡ ನಮಗೆ ಸಿಗ್ತಾ ಇರ್ತವೆ. ಹೌದು ಹೌದು, ಅವುಗಳನ್ನು ಕೂಡ ಈ ಜಾನುವಾರುಗಳ ಆಹಾರವನ್ನಾಗಿ ಬಳಸ್ಕೋಬಹುದು. ಕೆಲವನ್ನ ಖಂಡಿತವಾಗಿ ಬಳಸಬಹುದು. ಈಗ ಉದಾಹರಣೆಗೆ ನಾನು ಕೆಲವು ಫ್ಯಾಕ್ಟರಿಗಳಲ್ಲಿ ಹಣ್ಣಿನ ತ್ಯಾಜ್ಯ ಸಿಗುತ್ತೆ, ಅದು ಉದಾಹರಣೆಗೆ ಪೈನಾಪಲ್ ತಗೊಳ್ಳಿ, ಪೈನಾಪಲ್ ನಲ್ಲಿ ಅನಾನಸ್, ಅದರಲ್ಲಿ ಅವ್ರಿಗೆ ಜ್ಯೂಸ್ ಮಾಡಲಿಕ್ಕೆ ಮತ್ತೆ ಬೇರೆ ಪದಾರ್ಥಗಳನ್ನ ಮಾಡಲಿಕ್ಕೆ ಸಂಸ್ಕರಿಸಿದ ಪದಾರ್ಥ ಮಾಡಿದಾಗ 65-70% ಅದು ವೇಸ್ಟ್ ಆಗುತ್ತೆ. ಅದರ ಮೇಲ್ಭಾಗ ಇರ್ಬೋದು, ಅದರ ಬೇರೆ ಭಾಗಗಳು ವೇಸ್ಟ್ ಆಗುತ್ತೆ. ಅದನ್ನೆಲ್ಲ ನಾವು ಅದ್ರ ನೋಡಿ ಸಕ್ಕರೆ ಅಂಶ ಅಂತ ನಾನು ಮೊದಲು ಹೇಳಿದೆ, ಸಕ್ಕರೆ ಅಂಶ ಜಾನುವಾರುಗಳಿಗೆ ಬೇಕು, ಅದು ಶಕ್ತಿ ಅಂಶ. ಅದನ್ನ ಇದನ್ನ ಒಂದು ಬಳಸ್ಕೊಂಡು ನಾವು ಅದನ್ನ ಹಾಳಾಗದಂಗೆ ಸಲೇಜ್ ಮಾಡಿ ಇಡ್ಬೋದು, ಸಲೇಜ್ ಮಾಡಿ ರಸಮೇವು ಮಾಡಿ ಹಸಿರು ಮೇವನ ಪ್ರಕಾರ ಉಪಯೋಗ ಮಾಡಬಹುದು. ಈ ನಮ್ಮ ಒಂದು ಅಧ್ಯಯನದ ಪ್ರಕಾರ ಈಗ ಜೋಳದ ಹುಲ್ಲಿಗಿಂತ ಉತ್ತಮ ಗುಣಮಟ್ಟದ ಸೈಲೇಜ್ ಇದು, ಈ ಪೈನಾಪಲ್ ಅನ್ನ ಒಂದು ಹಣ್ಣನ್ನ ಇದು. ಅದೇ ರೀತಿ ಮಾವಿನ ಹಣ್ಣಿನ ಒಂದು ಶೇಷ ಕೂಡ ಬಳಸಬಹುದು. ಈಗ ಬಾಳೆಹಣ್ಣು, ಬಾಳೆಹಣ್ಣು ಸಿಪ್ಪೆ ಕೊಡಿ, ಕೆಲವು ಕಡೆ ಫ್ಯಾಕ್ಟರಿಗಳಲ್ಲಿ ಬಾಳೆಹಣ್ಣನ್ನ ಬಳಸ್ತಾರೆ ಜ್ಯೂಸ್ಗಳಿಗಾಗಿ, ಅಂತಲ್ಲಿ ಬಾಳೆಹಣ್ಣು ಸಿಪ್ಪೆ ಅದನ್ನು ಕೂಡ ಬಳಸಬಹುದು. ಆದ್ರೆ ಸಕ್ಕರೆ ಅಂಶ ಮತ್ತು ತೇವಾಂಶ ಜಾಸ್ತಿ ಇರೋದ್ರಿಂದ ಹಾಳಾಗ್ತಕ್ಕಂತ ಒಂದು ಸಂದರ್ಭ ಜಾಸ್ತಿ. ಅದರಿಂದ ಅದನ್ನ ಒಂದು ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೋಬಹುದು, ಅದನ್ನ ತೇವಾಂಶ 10%ಗಿಂತ ಕಡಿಮೆ ತೆಗೆದು ಮಾಡಬಹುದು. ಇಲ್ಲ ಅಂತಂದ್ರೆ ರಸಮಯವಾಗಿ ಇಟ್ಕೋಬಹುದು. ರಸಮಯವಾಗಿ ಇನ್ನೊಂದು ನಮ್ಮ ರೈತ ಬಾಂಧವರು ಇವತ್ತು ಅನುಸರಿಸ್ತಾ ಇರೋದು ಅಂದ್ರೆ ಅಜೋಲಾ ಅಂತ. ಹೌದು, ಈ ಅಜೋಲಾವನ್ನ ಹೇಗೆ ಬೆಳಕೊಂಡು ನಾವು ಬಳಸ್ಕೋಬಹುದು ಅಂತೀರಿ? ಈಗ ಅಜೋಲಾ ನಾವು ಹೇಳಿದಾಗ ರೈತರು ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಇದೆ ರೈತರಲ್ಲಿ. ಇದು ಬೇಸಿಗೆಯಲ್ಲಿ ಒಂದು ಉತ್ತಮ ಒಂದು ಪೂರಕ ಆಹಾರ. ಇದನ್ನ ನಾವು ಮುಖ್ಯ ಆಹಾರವಾಗಿ ಕೂಡ ಮುಖ್ಯ ಆಹಾರ ಅಂತ ಹೇಳಿಕ್ ಆಗಲ್ಲ, ಯಾಕಂದ್ರೆ ಪ್ರಮಾಣ ಕಡಿಮೆ ಕಡಿಮೆ ನಾವು ಅದ ಉತ್ಪಾದನೆ ಕಡಿಮೆ. ಅದರಿಂದ ಒಂದು ಪೂರಕ ಆಹಾರ, ಸಪ್ಲಿಮೆಂಟರಿ ಗ್ರೀನ್ ಫೀಡ್ ಅಂತ ಹೇಳ್ಬೋದು. ಅದನ್ನ ಬೇರೆ ಹುಲ್ಲಿನ ಜೊತೆಗಾಗಲಿ ಪಶು ಆಹಾರ ಜೊತೆಗಲಿ ಕೊಡಬಹುದು. ಇದನ್ನು ಹೆಚ್ಚಾಗಿ ನಮ್ಮ ಸಣ್ಣ ರೈತರು ಅವರ ಮನೆಯ ಹಿಂದೆ ಹಿತ್ತಲಲ್ಲಿ ಬೆಳ್ಕೋಬಹುದು. ಅದನ್ನ ಪಾಂಡ್ಗಳಲ್ಲಿ ಸಣ್ಣ ಒಂದು ತೊಟ್ಟಿಗಳಲ್ಲಿ ಬೆಳ್ಕೋಬಹುದು. ಈಗ 20x10 ಫೀಟ್ ಇರ್ಬೋದು, 10x10 ಫೀಟ್ ಇರ್ಬೋದು. ಗಾತ್ರಗಳಲ್ಲಿ ಒಂದು 1/2 ಅಡಿ ನೀರಲ್ಲಿ ಈ ಒಂದು ಕಲ್ಚರ್ ಬಿಟ್ಬಿಟ್ರೆ, ಅಜೋಲಾ ಕಲ್ಚರ್ ನ ಹಾಕ್ಬಿಟ್ರೆ ಅದು ತನ್ನ ಹಬ್ ಕಾಣುತ್ತೆ, ಅದೇ ಬೆಳೆದುತ್ತೆ. ನೀರು ಮಾತ್ರ ಶುದ್ಧವಾಗಿರ್ಬೇಕು, ಶುದ್ಧವಾಗಿರಬೇಕು. ಮತ್ತೆ ಅದರ ಜೊತೆಗೆ ನೀವು ಹಾಕಬೇಕಾದ್ರೆ ಒಂದು 10x10 ಗಾತ್ರದ ಒಂದು ಗುಂಡಿಗೆ ತೊಟ್ಟಿಗೆ ನೀವು ಸ್ವಲ್ಪ ಒಂದು 2 ಕೆಜಿ ಸಗಣಿ ಮತ್ತೆ ಒಳ್ಳೆ ಎರೆಮಣ್ಣು ಮತ್ತೆ ಒಂದು 50 ಗ್ರಾಮ್ ಸೂಪರ್ ಫಾಸ್ಫೇಟ್ ಆ ಮಿಶ್ರಣವನ್ನು ಹಾಕಿದ್ರೆ ಅದು ಬೆಳವಣಿಗೆ ಇನ್ನು ಚೆನ್ನಾಗಾಗುತ್ತೆ. ಇವನ್ನೆಲ್ಲ ಹಾಕೋದು ಪೋಷಕಾಂಶಗಳು ಕೂಡ. ಹೌದು ಹೌದು, ಈ ಮಣ್ಣು ಮತ್ತು ಸಗಣಿ, ಹೌದು ಹೌದು, ಈ ಸೂಪರ್ ಫಾಸ್ಫೇಟ್ ಹಾಕೋದು, ಅದು ಹಾಕ್ಬೇಕು. ಮತ್ತೆ 2 ತಿಂಗಳಿಗೊಂಟೆ ಇದನ್ನ ಬದಲಾವಣೆ ಮಾಡಬೇಕು, ಮತ್ತೆ ತೆಗೆದ್ಬಿಟ್ಟು ಮತ್ತೆ ಹೊಸ ಸಗಣಿ ಮತ್ತೆ ಮಣ್ಣನ್ನ ಹಾಕ್ಬೇಕು. ಅಂದ್ರೆ ಆ ಕೆಳಗಡೆ ನೀರು ಹಿಂಗ್ ಹೋಗದಂಗೆ ಈ ಪಾಲ್ತಿನ್ ಹಾಳೆನೂ ಹಾಕ್ಬೇಕಾಗತ್ತ? ಅದು ಮೇಲ್ಗಡೆ ಶೆಡ್ ನೆಟ್ ಅಂತ ಹಾಕ್ತೀವಿ, ಆದ್ರೆ ಸ್ವಲ್ಪ ಬಿಸಿಲು ಬೇಕು. ಈಗ ನೇರವಾದ ಬಿಸಿಲು ಬೀಳಬಾರ್ದು ಅದ್ರ ಮೇಲೆ, ನೇರವಾದ ಬಿಸಿಲು ಬಿದ್ರೆ ಅದು ಅದ್ರ ಬಣ್ಣ ಚೇಂಜ್ ಆಗ್ಬಿಡುತ್ತೆ, ಬಣ್ಣ ಬೇರೆ ಬಣ್ಣ ಬರುತ್ತೆ. ಅದರಿಂದ ಅದಕ್ಕೆ ಶೇಡ್ ನೆಟ್ ಅಂತ ಈ ಪದರಗಳು ಸಿಗ್ತಾಯಿದೆ, ನೆರಳು ಪರದೆ ಅಂತ ಅದನ್ನ ಹಾಕ್ಬೋದು. ಮತ್ತೆ ಯಾವುದೇ ಮರದ ಎಲೆಗಳಾಗಲಿ ಅದರಲ್ಲಿ ಬೀಳಬಾರ್ದು, ಬಿದ್ರೆ ಅದ್ರಲ್ಲಿ ಕೊಳತು ಬಿಟ್ಟು ನೀರಿನ ಒಂದು ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಅದರನ್ನು ಕ್ರಮ ವಹಿಸಬೇಕು, ನೀರನ್ನ ಆಗಿಂದಾಗಿ ಹಾಕ್ತಾ ಇರಬೇಕು. ಅದು ಏನ್ ಮಾಡ್ಬೇಕು ಅಂತಂದ್ರೆ, ಅವಾಗ ದಿನಕ್ಕೆ ಸ್ವಲ್ಪ ಆವಿ ಆಗಿ ಆಗುತ್ತೆ, ಬಿಸಿಲಿಗೆ ಆವಿ ಆಗುತ್ತೆ, ಇದು ಬಳಸ್ಕೊಳ್ಳುತ್ತೆ. ಬಳಸ್ಕೊಳ್ಳುತ್ತೆ. ಅದರಿಂದ ಹೋದ ನೀರನ್ನ ಮತ್ತೆ ಒಂದ್ ಹತ್ತು ಹಾಕ್ತಾ ಇರಬೇಕು, ಒಂದ್ ಬಕೆಟ್ ಮಾಡಬೇಕು. ಹೌದು, ನೀರಿನಲ್ಲ ಅದು ಪ್ರಮಾಣ ಕಡಿಮೆ ಆದಾಗ ಮತ್ತೆ ಒಂದ್ ಅರ್ಧ ಬಕೆಟ್ ಮುಕ್ಕಾಲು ಬಕೆಟ್ ನೋಡ್ಬಿಟ್ಟು ನೀರು ಹಾಕ್ಬೇಕು. ಎಷ್ಟು ದಿನಕ್ಕೆ ಬೆಳೆಯುತ್ತೆ ಅಂತೀರಿ? ಈಗ ಒಂದ್ಸರಿ ನಾವು ಆ ಒಂದು ಗುಂಡಿಯಲ್ಲಿ ತೊಟ್ಟಿಲಿ ಹಾಕಿದ್ರೆ ಒಂದು ಏಳು ದಿನಕ್ಕೆ ಅದು ಆವರಿಸ್ಕೊಳ್ಳುತ್ತೆ. ಏಳು ದಿನ ಆದ್ಮೇಲೆ ದಿನಕ್ಕೆ ಒಂದು ಎರಡೆರಡು ಕೆಜಿ ತೆಗಿಬಹುದು, ನೀವು ತೆಗೆದು ಸ್ವಚ್ಛ ಮಾಡ್ಕೊಡ್ಬೇಕು. ಹೌದು ಹೌದು, ಮತ್ತೆ ಅದು ಮತ್ತೆ ಹರಡ್ಬಿಡುತ್ತೆ, ಮತ್ತೆ ಅದು ಹೌದು ಹರಡ್ತಾ ಇರುತ್ತೆ. ಮತ್ತೆ ಯಾರ್ಯಾರು ರೈತರು ಬೇಕಾಯ್ತು ಅಂದ್ರೆ ಆ ಸೋಂಕನ್ನು ಕೂಡ ಕೊಡ್ಬೋದು. ಈಗ ನಮ್ಮ ಸಂಸ್ಥೆಯಲ್ಲಿ ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮತ್ತೆ ನೀವು ಕೃಷಿ ಮೇಳದಲ್ಲಿ ನಾವು ಅದನ್ನ ರೈತರಿಗೆ ಫ್ರೀಯಾಗಿ ಕೊಡಬಾರ್ದು ಅಂದ್ರೆ 10 ರೂಪಾಯಿ ಇಟ್ಟರು ಕೂಡ 2 ಗಂಟೆ ಖಾಲಿ ಆಗೋಯ್ತು. ಎಲ್ಲ ತಗೊಂಡು ಕಲ್ಚರ್ಗಳನ್ನ ಪ್ಯಾಕೆಟ್ಗಳಲ್ಲಿ ತುಂಬಾ ರೈತರು ತಗೊಂಡು ಹೋಗ್ತಾರೆ ಅದನ್ನ. ಅಂದ್ರೆ ಅದರಲ್ಲೂ ಬಹಳ ವೇಗವಾಗಿ ಬೆಳೆಯುವಂತ ವಿಧಗಳನ್ನ ಏನಾದ್ರು ಗುರುತಿಸಿದ್ರೆ ತಳಿ ಇದೆ. ಈಗ ಅಜೋಲಾ ಪಿನಟ್ ಅಂತ ಒಂದು ತಳಿ ಇದೆ, ಅದು ಈಗ ನಮ್ಮ ಒಂದು ಪ್ರದೇಶಕ್ಕೆ ಸೂಕ್ತ. ಅದು ಬೇಗ ಅದು ಹಬ್ಬುತ್ತೆ. ಇನ್ನೊಂದು ನಾವು ಕೇಳ್ತಾ ಇರೋದು ಅಂದ್ರೆ ಈ ಹೈಡ್ರೋಫೋನಿಕ್ಸ್ ಅಂತ, ಮೊಳಕೆ ಹುಲ್ಲು ಅಂತ ತಾವು ಹೇಳ್ತಾ ಇದ್ದೀರಿ, ಇದನ್ನ ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಈ ಒಂದು ಮೇವಿನ ಕೊರತೆ ಇರುವ ಸಂದರ್ಭದಲ್ಲಿ ಅಂತ? ಈಗ ನಿಜವಾಗ್ಲೂ ಇದು ಮೇವಿನ ಕೊರತೆ ಇದ್ದ ಸಂದರ್ಭದಲ್ಲಿ ಬಳಕೆ ಮಾಡಬಹುದು. ಇದರಲ್ಲಿ ಕೆಲವು ಸಮಸ್ಯೆಗಳು ಕೂಡ ಇದೆ, ಕೆಲವು ಉತ್ತಮ ಅಂಶಗಳು ಕೂಡ ಇದೆ. ಅದರಿಂದ ಇದನ್ನ ಎಲ್ಲಿ ನೀರಿನಂಶ ಕಡಿಮೆ ಇದೆ, ಎಲ್ಲಿ ಬೆಳೆದಿಕ್ಕೆ ಜಾಗ ಇಲ್ಲ, ಹುಲ್ಲನ್ನ ಬೆಳೆದಿಕ್ಕೆ ನಮ್ಮಲ್ಲಿ ಭೂಮಿ ಇಲ್ಲ ಅಂತ ಪ್ರದೇಶಗಳಲ್ಲಿ ಇದನ್ನ ಬಳಕೆ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಮೆಕ್ಕೆಜೋಳ, ನಮ್ಮ ಈ ಪ್ರದೇಶಕ್ಕೆ ಮುಸ್ಕಿನ್ ಜೋಳ. ಅದು ಬಿಟ್ಟರೆ ಉತ್ತರ ಭಾರತದಲ್ಲೆಲ್ಲ ಓಟ್ ಅಂತ ಬರುತ್ತೆ, ಓಟು ಬಾರ್ಲೆ ಅದನ್ನ ಬಳಸ್ತಾರೆ. ಬಟ್ ನಮ್ಮಲ್ಲಿ ಇಲ್ಲ ಅದು, ಆ ಒಂದು ಕಾಳುಗಳು ಸಿಗಲ್ಲ ಧಾನ್ಯಗಳು. ಆದ್ರಿಂದ ಮೆಕ್ಕೆಜೋಳನ ಬಳಕೆ ಮಾಡಿ ಮಾಡಬಹುದು. ಅದರಲ್ಲಿ ಉತ್ತಮ ಗುಣಮಟ್ಟದ ಮೆಕ್ಕೆಜೋಳ ಇದ್ರೆ ಅದು ಮೊಳಕೆ ಆಗಂತ ಗುಣಮಟ್ಟ ಇರಬೇಕು, ಅದಿದ್ರೆ ಹೆಚ್ಚಿನ ಸಮಸ್ಯೆ ಬರಲ್ಲ. ಅದನ್ನ ನಾವು ಮೊದಲು ಈಗ ಸಣ್ಣ ಪ್ರಮಾಣದಲ್ಲಿ ಕೂಡ ಮನೆಯಲ್ಲಿ 10 ಕೆಜಿ 15 ಕೆಜಿ ರೈತರು ಅವರೇ ಮಾಡ್ಕೋಬಹುದು. ಅದಕ್ಕೆ ವಿಶೇಷವಾದ ಉಪಕರಣ ಬೇಕಾಗತ್ತೆ? ಯಾವುದೇ ಉಪಕರಣ ಬೇಡ, ಅದಕ್ಕೆ ಪ್ಲಾಸ್ಟಿಕ್ ಟ್ರೇಗಳು ಬೇಕಾಗತ್ತೆ, ಸಣ್ಣ ರಂಧ್ರ ಇರತಕ್ಕಂತ ಟ್ರೇ ಬೇಕಾಗತ್ತೆ, ಇರಬೇಕಾಗತ್ತೆ. ಅದ್ರಲ್ಲಿ ಮುಖ್ಯವಾಗಿ ನಾನು ಹೇಳಿದಾಗೆ ಗುಣಮಟ್ಟದ ಧಾನ್ಯ ಬೇಕು, ಬೀಜ ಬೇಕು. ಅದನ್ನ ಒಂದು ದಿನ ನೆನೆಸಿಡ್ಬೇಕು ನೀರಲ್ಲಿ, ಮತ್ತೆ ನೀರಿನ ಗುಣಮಟ್ಟ ಕೂಡ ಚೆನ್ನಾಗಿರಬೇಕು. ಒಂದ್ ರಾತ್ರಿ ಅದನ್ನ ಇಟ್ಬಿಟ್ಟು ಆಮೇಲೆ ತೆಗೆದು ಆಮೇಲೆ ಬೇರೆ ಚೀಲದಲ್ಲಿ ಕಟ್ಟಿಡ್ಬೇಕು. ವಿಶೇಷವಾಗಿ ಗೋಣಿಚೀಲಗಳಲ್ಲಿ ಕಟ್ಟಿಟ್ಟರೆ ಒಳ್ಳೆ ಚೆನ್ನಾಗಿ ತೇವಾಂಶ ಇರೋ ರೀತಿಯಲ್ಲಿ ತೇವಾಂಶ ಇರಬೇಕು. ಅವಾಗ ನೀರನ್ನ ಸಿಂಪಡಣೆ ಮಾಡ್ತಾ ಇರಬೇಕು, ಅದನ್ನ ನೆರಳಿನಲ್ಲಿ ಇಡಬೇಕು, ಅವಾಗ ಮೊಳಕೆ ಬರುತ್ತೆ. ಮೊಳಕೆ ಓಡಿಸೋ ಉದ್ದೇಶ ಹಂಗಿಡ್ತೀವಿ. ಹೌದು ಮೊಳಕೆ ಕಂದ್ರೆ ಒಳಗೆ ಶಾಖ ಬೇರೆ ಬೇಕಾಗುತ್ತೆ, ಶಾಖ ಬೇರೆ ಬೇಕು, ಮೊಳಕೆ ಕಟ್ಟಬೇಕು. ಕಟ್ಟಿ ಆದ್ಮೇಲೆ ಮೂರನೇ ದಿನ ನಮ್ಮ ಟ್ರೇಗಳಿಗೆ ಪ್ಲಾಸ್ಟಿಕ್ ಟ್ರೇಗಳಿಗೆ ಅದನ್ನ ಹರಡಬೇಕು. ಹರಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು, ಮೊಳಕೆ ಒಡಿಬಾರ್ದು, ಮೊಳಕೆ ಯಾವುದು ಮುರಿಬಾರ್ದು. ಅದನ್ನ ತೆಳು ಪದರವಾಗಿ ಇಟ್ಬಿಟ್ಟು ಆಮೇಲೆ ದಿನಕ್ಕೆ 2 ಸರಿ 3 ಸರಿ ನೀರು ಚಿಮ್ಸಿದ್ರೆ ಸಾಕು. ಅದಂದ್ರೆ ನಮ್ಮ ವಾತಾವರಣಕ್ಕೆ ತಕ್ಕಂಗೆ ಅದು ಯಾವ ತೇವಾಂಶವನ್ನ ಕಾಪಾಡ್ಕೋಬೇಕು. ನೀರನ್ನ ಸಿಂಪಡಣೆ ಮಾಡಿಟ್ರೆ ಅದು 8ನೇ ಮತ್ತು 9ನೇ ದಿನಕ್ಕೆ ಒಂದು 15-20 ಸೆಂಟಿಮೀಟರ್ ಹುಲ್ಲು ಬೆಳೆಯುತ್ತೆ, ಅದನ್ನ ಕೊಡ್ಬೋದು. ಇದು ಬಹಳ ಒಂದು ಸರಳವಾದ, ಸಣ್ಣ ಪ್ರಮಾಣದಲ್ಲಿ ಕೂಡ ಮಾಡಬಹುದು. ಈಗ ಪಾಲಿ ಹೌಸ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಿನಕ್ಕೆ 200 ಕೆಜಿ 300 ಕೆಜಿ ಕೂಡ ಬೆಳಿಬಹುದು. ಇದರಲ್ಲಿ ಸಮಸ್ಯೆ ಅಂತಂದ್ರೆ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಜಾಸ್ತಿ ನೀರು ಫಂಗಸ್ ಬರುತ್ತೆ, ಅದರಲ್ಲಿ ಶಿಲೀಂಧ್ರ ಬರುತ್ತೆ. ಅದರಿಂದ ಕೆಲವು ಕ್ರಮಗಳನ್ನ, ಜಾಸ್ತಿ ನೀರು ಇರಬಾರ್ದು, ಎಷ್ಟು ನೀರು ಬೇಕೋ ಅಷ್ಟನ್ನೇ ಸಿಂಪಡಣೆ ಮಾಡಿಬಿಟ್ಟು ಅದನ್ನ ಹಸಿರು ಮೇವಾಗಿ ಬಳಸಬಹುದು. ಅಂದ್ರೆ ಈಗ ಖರ್ಚು ವೆಚ್ಚ ಕೊರಿಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಇದು? ಅಂದ್ರೆ ತಕ್ಷಣ ನೋಡಿದ್ರೆ ಅದು ಅಂತ ಒಂದು ಲಾಭದಾಯಕ ಅನ್ಸಲ್ಲ, ಬಟ್ ಆದ್ರೆ ಅದು 2 ವರ್ಷ 3 ವರ್ಷ ಮಾಡ್ತಾ ಇದ್ದಾಗ ನೋಡಿ, ನಿಮಗೆ ನೀರಿನ ಒಂದು ಬಳಕೆ ಕಡಿಮೆ, ಮತ್ತೆ ಯಾವುದೇ ಒಂದು ಇನ್ಸೆಕ್ಟಿಸೈಡ್ ಆಗ್ಲಿ ಪೆಸ್ಟಿಸೈಡ್ ಆಗ್ಲಿ ಬೇಡ, ಬಳಸೋದಿಲ್ಲ, ಮತ್ತೆ ಮಣ್ಣು ಬೇಡ, ಭೂಮಿ ಬೇಡ, ಇದನ್ನ ಪದರ ಪದರವಾಗಿ ನಿರ್ವಹಣೆನೂ ಸುಲಭನೇ ಸುಲಭ. ಅದರಿಂದಾಗಿ 2-3 ವರ್ಷ ಆದ್ಮೇಲೆ ನಿಮಗೆ ಅದು ಏನೋ ಒಂದು ಆದಾಯ ಅಂತ ಅನ್ಸುತ್ತೆ. ತಕ್ಷಣ 2-3 ತಿಂಗಳು ಮಾಡಿದಾಗ ಓ ಇದೇನಪ್ಪ ಇದು ಆದಾಯ ಇಲ್ಲ ಅಂತ ಅನ್ಬೋದು. ಆದ್ರೆ ನೋಡಿ, ಅದೇ ಈ ಒಂದು ಕೆಲವು ಉಪಯೋಗಗಳಿದೆ, ಕೆಲವು ಸಮಸ್ಯೆಗಳು ಕೂಡ ಇದೆ. ನಾವು ಅದನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಸಾಕಷ್ಟು ಸಂಶೋಧನೆಯನ್ನ ಈಗ ಮಾಡ್ತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಬಂಡವಾಳವನ್ನು ಹಾಕ್ಬೇಕು, ಬಂಡವಾಳ ಹಾಕ್ಬೇಕಾಗತ್ತೆ. ಪಾಲಿ ಹೌಸ್ಗಳಲ್ಲಿ ಮಾಡೋರು ಇದ್ದಾರೆ, ಈಗ ಪಾಲಿ ಹೌಸ್ಗಳಲ್ಲಿ ನಾವು ತರಕಾರಿ ಬೆಳಿತೀವಲ್ಲ ಅದೇ ರೀತಿಯಲ್ಲಿ ಬೆಳೆಯೋರು ಇದ್ದಾರೆ. ಮಾಡಿದ್ರೆ ಒಂದು 2 ವರ್ಷ ಆದ್ಮೇಲೆ ಇದಕ್ಕೆ ಲಾಭ ಇದೆ ಇದರಲ್ಲಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಉಪಯೋಗ ಅಂತಂದ್ರೆ, ಈಗ ನೋಡಿ, ಈಗ ಧಾನ್ಯ ಇದ್ದಿದ್ದು ಮೊಳಕೆ ಆಗಿ ಹುಲ್ಲು ಆಗ್ತಾ ಇದೆ. ಹುಲ್ಲು ಅಂತಂದ್ರೆ ಅದು ಮೊಳಕೆ ಹುಲ್ಲು, ಅದು ಬೇಬಿ ಫಾಡರ್. ಓಹೋ, ಅದರಲ್ಲಿ ಬೇರೆ ಒಂದು ಪೌಷ್ಟಿಕಾಂಶಗಳು, ಅಮೈನೊ ಆಸಿಡ್ ಆಗ್ಬೋದು, ಆಮೇಲೆ ವೈಟಮಿನ್ಸ್ ಆಗ್ಬೋದು, ಅದರ ಅಂಶ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ವೈಟಮಿನ್ ಎ ಮತ್ತು ವೈಟಮಿನ್ ಇ ಅಂತ ಒಂದು ಅನ್ನಾಂಗಗಳೇನಿದೆ ಅದು ಪ್ರಾಣಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಆರೋಗ್ಯ ಮತ್ತು ನಮ್ಮ ಈ ಫಲಕಟ್ಟದ ಹಸುಗಳಿಗೆ ಏನು ಫಲ ಪ್ರಾಬ್ಲಮ್ ಸಮಸ್ಯೆ ಉತ್ತಮಗೊಳಿಸ್ಕೋಬಹುದು. ಅದು ಮತ್ತೆ ಹಾಲಿನ ಗುಣಮಟ್ಟದ ಕೂಡ ಇದರಲ್ಲಿ ವೃದ್ಧಿ ಆಗುತ್ತೆ. ಈ ಒಂದು ಮುಖ್ಯ ಅಂಶಗಳು ಇದರಲ್ಲಿದೆ. ಅಂದ್ರೆ ಫಲಕ್ ಬರೋದು ಉತ್ತಮವಾಗುತ್ತೆ. ಹೌದು ಹೌದು, ಇದನ್ನ ಕೊಡೋದ್ರಿಂದ ಹೌದು ಅದರಲ್ಲಿರುವಂತ ಈಗ ಪೋಷಕಾಂಶಗಳು ಮತ್ತು ಅನ್ನಾಂಗಗಳಿಂದ ಗರ್ಭಧಾರಣೆ ಏನು ಸಮಸ್ಯೆ ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಅನ್ನಾಂಗಗಳಿರುತ್ತೆ, ವೈಟಮಿನ್ಸ್ ಇರುತ್ತೆ, ಮತ್ತೆ ಅಮೈನೊ ಆಸಿಡ್ಗಳು, ನಮ್ಮ ಲೈಸಿನ್ ಮಿಥಿಯನ್ ಅಮೈನೊ ಆಸಿಡ್ಗಳು ಉತ್ತಮ ರೀತಿಯಲ್ಲಿ ಇದರಲ್ಲಿ ಇರುತ್ತೆ. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಸಾಕಷ್ಟು ಸಜ್ಜಾಗಿರ್ಬೇಕಾಗುತ್ತೆ. ಹೌದು ಹೌದು, ಯಾಕೆಂದ್ರೆ ನಮ್ಮ ರಾಜ್ಯ ಅಂದ್ರೆ ಯಾವ್ದಾದ್ರು ಒಂದು ಭಾಗದಲ್ಲಿ ಬರಗಾಲ ಇದ್ದೇ ಇರುತ್ತೆ. ಹೌದು ಹೌದು, ಮೇವಿನ ಕೊರತೆ ಕಂಡು ಬಂದೇ ಬರುತ್ತೆ. ಈ ಮೇವಿನ ಕೊರತೆ ಕಂಡು ಬಂದಾಗ ಸಾಮಾನ್ಯವಾಗಿ ಅದನ್ನು ಅನುಭವಿಸೋದು ಅಂದರೆ ನಮ್ಮ ಜಾನುವಾರುಗಳು. ಹೌದು, ಜಾನುವಾರುಗಳು ಅಂತ ನಿರ್ಲಕ್ಷ್ಯ ಮಾಡದೆ ಅವುಗಳಿಗೆ ಒಂದು ಮೇವಿನ ಒಂದು ಪೂರೈಕೆಯನ್ನು ನಾವು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಮುಂಜಾಗ್ರತೆಯಾಗಿ ಹೌದು ಕ್ರಮವಹಿಸಿ ಅದನ್ನು ಸಂಗ್ರಹಣೆ ಮಾಡಿಕೊಂಡು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡು ನಾವು ಬೇಸಿಗೆಗೆ ತಯಾರಾಗಬೇಕು. ಹೌದು, ರೈತ ಬಾಂಧವರೇ ತಮಗೆ ಈ ಜಾನುವಾರುಗಳ ಆಹಾರ ಪೋಷಣೆ ಬಗ್ಗೆ ಮತ್ತು ಈ ಒಂದು ಮೇವಿನ ಕೊರತೆ ಸಂದರ್ಭದಲ್ಲಿ ನಾವು ಈ ಮೇವನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ಕೋಬೇಕು, ಸಂರಕ್ಷಣೆ ಮಾಡ್ಕೋಬೇಕು, ಯಾವ್ಯಾವ ಮೂಲದ ಮೇವುಗಳನ್ನು ಬಳಸ್ಕೋಬೋದು, ಅಸಂಪ್ರದಾಯಿಕ ಮೇವುಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಕೆ ಶಿವಕುಮಾರ್ ಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9989827868. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9989827868. ತುಂಬ ಸಂತೋಷ ಡಾಕ್ಟರ್ ಶಿವಕುಮಾರ್ ಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಲ್ಲಿ ಆಹಾರ ಪೋಷಣೆಯನ್ನು ನಾವು ಹೇಗೆ ಮಾಡ್ಕೋಬಹುದು, ಜೊತೆಗೆ ಈ ಮೇವಿನ ಕೊರತೆ ಇರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೇಸಿಗೆ ಕಾಲಕ್ಕಾಗಿ ನಾವು ಯಾವ ರೀತಿಯಾಗಿ ಒಂದು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಶುಪಾಲನೆಯಲ್ಲಿ ಬೇಸಿಗೆ ಹಂಗಾಮಿಗೆ ಪೂರ್ವ ತಯಾರಿ ಕುರಿತು ಬೆಂಗಳೂರು ಆಡುಗೋಡಿಯಲ್ಲಿರುವ ರಾಷ್ಟೀಯ ಪ್ರಾಣಿ ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎನ್ ಕೆ ಶಿವಕುಮಾರ್ ಗೌಡ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಟೊಮ್ಯಾಟೋವನ್ನು ಕಾಡುವಂಥ ಮುಖ್ಯವಾದ ವೈರಸ್ ರೋಗದಲ್ಲಿ ಎಲೆ ಮುದ್ರಣ ರೋಗ ಬಹಳ ಮುಖ್ಯವಾದಂಥದ್ದು. ಇದು ಮಾರಕ ರೋಗ. ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಕಾಣಬಹುದಾದರೂ ಕೂಡ ಬೇಸಿಗೆ ಕಾಲದಲ್ಲಿ ಈ ಎಲೆ ಮುದ್ರಣ ರೋಗ ಹೆಚ್ಚಾಗಿ ಈ ಟೊಮೆಟೊ ಬೆಳೆಯನ್ನು ಬಾಧಿಸುತ್ತೆ. ಶೇಕಡಾ 30-100% ಬೆಳೆಯ ಇಳುವರಿಯಲ್ಲಿ ನಾವು ನಷ್ಟವನ್ನು ಕಾಣಬಹುದು. ಈ ಟೊಮೆಟೊ ಎಲೆ ಮುದ್ರಣ ರೋಗದ ಲಕ್ಷಣಗಳಿಗೆ ಬಂದರೆ ರೋಗ ತಗಲದಂಥ ಗಿಡಗಳ ಬೆಳವಣಿಗೆ ಅತಿಯಾಗಿ ಕುಂಠಿತವಾಗುತ್ತೆ, ಎಲೆಗಳು ಕೆಳಮುಖವಾಗಿ ಮುದುಳುಕೊಳ್ತವೆ, ಎಲೆಗಳು ಚಿಕ್ಕದಾಗಿ ಗಿಡಗಳು ಪೊದೆಯಂತೆ ಕಾಣ್ತವೆ, ರೋಗದ ತೀವ್ರತೆ ಹೆಚ್ಚಾದಾಗ ಗಿಡಗಳು ಸಂಪೂರ್ಣ ಬಂಜೆಯಾಗಿ ಹೂ ಮತ್ತು ಕಾಯಿಯನ್ನು ಬಿಡೋದಿಲ್ಲ. ಈ ಒಂದು ಟೊಮೆಟೊ ಎಲೆ ಮುದುಳು ರೋಗ ವೈರಸ್ನಿಂದ ಬರುವಂಥ ರೋಗ ಆಗಿರೋದ್ರಿಂದ ಇದನ್ನು ಬಿಳಿ ನೊಣಗಳು ಹರಡ್ತವೆ. ಈ ಬಿಳಿ ನೊಣಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ರೋಗವನ್ನು ಹರಡೋದರಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಈ ಒಂದು ಎಲೆ ಮುದುಳು ರೋಗದ ನಂಜಾಣು ಕೆಲವೊಂದು ಕಳೆ ಗಿಡಗಳಾದಂಥ ಈ ಪಾರ್ಥೇನಿಯಮ್ಮು, ಕಡಲೆ ಮುಳ್ಳು, ಬೇದಿ ಸೊಪ್ಪು ಮುಂತಾದಂಥ ಕಳೆಗಳಲ್ಲಿ ವೈರಸ್ ರೋಗವನ್ನು ಉಂಟುಮಾಡಿ ಈ ಒಂದು ಕಳೆಗಳಿಂದ ಈ ಬಿಳಿ ನೊಣಗಳು ಈ ರೋಗವನ್ನು ಈ ಒಂದು ಟೊಮೆಟೊ ಬೆಳೆಗೆ ಹರಡ್ತವೆ. ಇನ್ನು ಈ ಟೊಮೆಟೊ ಎಲೆ ಮುದುಳು ರೋಗದ ಹತೋಟಿ ಕ್ರಮಗಳಿಗೆ ಬಂದರೆ ನಾವು ಬಿಳಿ ನೊಣಗಳನ್ನು ಹತೋಟಿ ಮಾಡೋದು ಬಹಳ ಮುಖ್ಯವಾದಂಥ ಕ್ರಮ. ಇದಕ್ಕಾಗಿ ನಾವು ಟೊಮೆಟೊ ಸಸಿ ಮಡಿಗೆ 40 mesh ಗಾತ್ರದ ಈ ನೈಲಾನ್ ಪರದೆಯನ್ನು ನಾವು ಹೊದಿಸಿ ಸಸಿಗಳನ್ನು ಬೆಳೆಯಬೇಕಾಗತ್ತೆ. ಇನ್ನು ಸಸಿ ಮಡಿಯನ್ನು ಈ ರೋಗ ಬಂದಂತಹ ಟೊಮೆಟೊ ಒಂದು ತಾಕುಗಳ ಪಕ್ಕದಲ್ಲಿ ಮಾಡಬಾರ್ದು. ರೋಗರಹಿತ ಮತ್ತು ಆರೋಗ್ಯಯುತವಾದಂಥ ಸಸಿಗಳನ್ನು ಈ ಟೊಮೆಟೊ ನಾಟಿ ಮಾಡೋದ್ರಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ರೋಗ ಬಂದಿರುವಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಕಳೆ ಗಿಡಗಳನ್ನು ಕಿತ್ತು ನಾಶ ಮಾಡಬಹುದು. ಬೆಳೆ ಪರಿವರ್ತನೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇನ್ನು ಟೊಮೆಟೊ ಸಸ್ಯಗಳನ್ನು ನಾಟಿ ಮಾಡೋದಕ್ಕಿಂತ 30 ದಿನಗಳ ಮೊದಲೇ ಜೋಳ ಅಥವಾ ಮುಸ್ಕಿನ ಜೋಳವನ್ನು ಟೊಮೆಟೊ ಬೆಳೆ ಸುತ್ತ ನಾವು ಬೆಳೆಯಬೇಕಾಗತ್ತೆ. ಇನ್ನು ನಾಟಿ ಮಾಡಿದ 10 ದಿನಗಳ ಅಂತರದಲ್ಲಿ ಈ ಕೀಟನಾಶಕಗಳಾದಂಥ ಹೋಸ್ಟಾಥಿಯಾನ್, ಇದು 1.5 ml/L ನೀರಿಗೆ, ಅಥವಾ ಕಾನ್ಫಿಡಾರ್ ಅರ್ಧ ಮಿಲಿಲೀಟ್ರು ಒಂದು ಲೀಟರ್ ನೀರಿಗೆ, ಅಥವಾ ಡೈಮ್ಯೂಥೇಟ್ 2 ಮಿಲಿಲೀಟ್ರು 1 ಲೀಟ್ರ್ ನೀರಿಗೆ, ಅಥವಾ ಬೇವಿನ ಎಣ್ಣೆ 5 ಮಿಲಿಲೀಟ್ರು 1 ಲೀಟ್ರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ರೋಗ ನಿರೋಧಕ ತಳಿಗಳನ್ನು ಕೂಡ ನಾವು ಬಳಸಿಕೊಂಡು ಈ ಟೊಮೆಟೊವನ್ನು ಬೆಳೆಯೋದು ಬಹಳ ಮುಖ್ಯವಾಗುತ್ತೆ. ಟೊಮೆಟೊಗೆ ಬರುವಂಥ ಮುಖ್ಯವಾದ ಮತ್ತೊಂದು ನಂಜು ರೋಗ ಅಂದರೆ ಮೊಸಾಯಿಕ್ ನಂಜು ರೋಗ. ಈ ಒಂದು ರೋಗದ ಮುಖ್ಯವಾದ ಲಕ್ಷಣಗಳು ಅಂದರೆ ಹಳದಿ ಮಿಶ್ರಿತ ಹಸಿರು ಬಣ್ಣದ ಮಚ್ಚೆಗಳನ್ನು ನಾವು ಎಲೆಗಳ ಮೇಲೆ ಕಾಣಬಹುದು. ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಕಾಯಿಗಳು ಸರಿಯಾಗಿ ಬಿಡೋದಿಲ್ಲ. ಇನ್ನು ಹತೋಟಿ ಕ್ರಮಗಳಿಗೆ ಬಂದರೆ ಮುಖ್ಯವಾಗಿ ಈ ಟೊಮೆಟೊ ಮೊಸಾಯಿಕ್ ರೋಗ ವೈರಸ್ ರೋಗ ಆದರೂ ಕೂಡ ಯಾವುದೇ ಕೀಟಗಳಿಂದ ಇದು ಪ್ರಸಾರ ಆಗೋದಿಲ್ಲ. ಆದ್ದರಿಂದ ರೋಗರಹಿತ ಮತ್ತು ಆರೋಗ್ಯಯುತವಾದಂಥ ಸಸ್ಯಗಳನ್ನು ನಾಟಿ ಮಾಡೋದಕ್ಕೆ ಬಳಸ್ಕೊಳ್ಳೋದು ಬಹಳ ಮುಖ್ಯ. ರೋಗ ತಗಲ್ದಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಇನ್ನು ನಾವು ಬೆಳೆ ಪರಿವರ್ತನೆಗಾಗಿ ನಾವು ರಾಗಿ, ಮುಸ್ಕಿನ ಜೋಳ ಮತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋದು ಬಹಳ ಮುಖ್ಯ. ಇನ್ನು ಟೊಮೆಟೊಗೆ ಬರುವಂಥ ಮತ್ತೊಂದು ಮುಖ್ಯವಾದ ಈ ವೈರಸ್ ರೋಗ ಅಂದರೆ ಟೊಮೆಟೊ ಮಚ್ಚೆ ಸೊರಗು ರೋಗ ಅಂತಂದು. ಇದರ ಲಕ್ಷಣಗಳು ಅಂದರೆ ಎಲೆ ಮತ್ತು ತೊಟ್ಟುಗಳ ಮೇಲೆ ಕಪ್ಪಾಗಿರುವಂಥ ಗೆರೆಗಳು ಕಾಣಿಸ್ಕೊಳ್ತವೆ, ಎಲೆಗಳು ಒಣಗ್ತವೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಗಿಡ ಪೂರ್ತಿಯಾಗಿ ಒಣಗುತ್ತೆ. ಕಾಯಿಗಳ ಮೇಲೆ ಉಂಗುರಾಕಾರದ ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದು. ಇನ್ನು ಈ ಒಂದು ಟೊಮೆಟೊ ಮಚ್ಚೆ ಸೊರಗು ರೋಗ ಈ ಥ್ರಿಪ್ಸ್ ಕೀಟಗಳಿಂದ ಹರಡುತ್ತೆ. ಇದರ ಹತೋಟಿ ಕ್ರಮಗಳಿಗೆ ಬಂದರೆ ನಾವು ಕಳೆ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ರೋಗ ತಗಲ್ದಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ತಡೆ ಬೆಳೆಯಾಗಿ ಜೋಳ ಅಥವಾ ಮುಸ್ಕಿನ ಜೋಳವನ್ನು ಬೆಳಿಬೇಕಾಗತ್ತೆ. ಇನ್ನು ಕೀಟನಾಶಕಗಳನ್ನು ಈ ಥ್ರಿಪ್ಸ್ ಕೀಟಗಳ ಒಂದು ನಿಯಂತ್ರಣಕ್ಕೆ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಇಮಿಡಾಕ್ಲೋಪ್ರಿಡ್ ಅಂತ ಸಿಗುತ್ತೆ, ಇದು 1/2 ಮಿಲಿಲೀಟರ್ನಷ್ಟು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಮತ್ತೊಂದು ಅಸಿಫೇಟ್ ಅಂತ ಸಿಗುತ್ತೆ, ಇದಾದರೆ 1 ಮಿಲಿಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ವೈರಸ್ ರೋಗಗಳೇನಾದರೂ ಕೀಟಗಳಿಂದ ಹರಡುವಂಥ ರೋಗಗಳಾಗಿದ್ದರೆ ಕೀಟ ನಿಯಂತ್ರಣಕ್ಕೆ ನಾವು ವಿಶೇಷವಾದ ಕಾಳಜಿಯನ್ನು ಕೊಟ್ಟು ನಿಯಂತ್ರಣವನ್ನು ಕೈಗೊಳ್ಳಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸಂಜೆ 6 ಗಂಟೆ